ನಮಸ್ಕಾರ ರೈತ ಬಾಂಧವರೇ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಸಂಡೂರು ತಾಲೂಕಿನ ಸೋವಿನಹಳ್ಳಿ ಗ್ರಾಮದ ಪ್ರಗತಿಪರ ರೈತ ಮಹಿಳೆ ಮಂಗಳಮ್ಮ ಅನ್ನೋರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಮಂಗಳಮ್ಮ ಇವರು ವಿಶೇಷವಾಗಿ ಈ ಭಾಗದಲ್ಲಿ ಪ್ರಗತಿಪರ ರೈತ ಮಹಿಳೆ ಅಂತೇಳಿ ಗುರುತಿಸಿಕೊಂಡಿದ್ದಾರೆ. ಮಾಧ್ಯಮಗಳು ಸಹಿತ ಇವರನ್ನ ಗುರುತಿಸಿ ಇವರಿಗೆ ಪ್ರಶಸ್ತಿಗಳನ್ನು ಕೊಟ್ಟ ಉದಾಹರಣೆಗಳು ಇದ್ದಾವೆ. 2019 ಸೂಪರ್ ಸ್ಟಾರ್ ರೈತ ಅಂತಕ್ಕಂಥ ಒಂದು ಪ್ರಶಂಸಾ ಪತ್ರವನ್ನು ಸಹಿತ ನೀಡಿದ್ದಾರೆ. ಇಷ್ಟೆಲ್ಲ ಯಾಕೆ ಇವರಿಗೆ ಇಷ್ಟೊಂದು ಪ್ರಶಸ್ತಿಗಳು ಬಂದಿದೆ ಮತ್ತು ಈ ತರದ ಒಂದು ಮಾನ್ಯತೆ ಹೇಗೆ ಯಾಕೆ ಸಿಕ್ಕಿದೆ ಅಂದ್ರೆ, ಇವರು ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡು ಈ ಭಾಗದಲ್ಲಿ ಒಂದು ಸುಸ್ಥಿರ ಬದುಕಿಗೆ ನಾಂದಿ ಹಾಡಿದ್ದಾರೆ. ಕೋಳಿ ಮೊಲ ಸಾಕಾಣಿಕೆ ಹೈನುಗಾರಿಕೆ ಆಧಾರಿತ ಸಮಗ್ರ ಕೃಷಿಯನ್ನ ಮಾಡಿಕೊಂಡು ಅದರಲ್ಲಿಯೇ ಒಂದು ಜೀವನವನ್ನ ಖುಷಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಸುಮಾರು 3.2 ಕೃಷಿ ಭೂಮಿಯಲ್ಲಿ ಕೃಷಿ ಹೊಂಡವನ್ನು ನಿರ್ಮಿಸಿಕೊಂಡಿದ್ದಾರೆ. ನಾನಾ ತೆರನಾಗಿರ್ತಕ್ಕಂಥ ತರಕಾರಿ ಮೇವಿನ ಬೆಳೆಗಳು ಇವುಗಳನ್ನೆಲ್ಲ ಬೆಳೆದು ಒಂದು ರೀತಿಯ ಸ್ವಾವಲಂಬಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ನಿರಂತರ ಆದಾಯಕ್ಕಾಗಿ ಇವರು ಒಂದಿಷ್ಟು ನುಗ್ಗೆಗಳನ್ನು ಬೆಳೆದಿದ್ದಾರೆ, ಮಾವು ಬೆಳೆದಿದ್ದಾರೆ, ಸಪೋಟ ಬೆಳೆದಿದ್ದಾರೆ. ಅದಲ್ಲದೆ ಬಹುವಾರ್ಷಿಕ ಆದಾಯವಾಗಿರ್ತಕ್ಕಂತಹ ಸಾಗುವಾನಿ ತೇಗ ಹೆಬ್ಬವು ಕೃಷಿಯಲ್ಲಿ ಸಹಿತ ನೆಮ್ಮದಿಯ ಜೀವನವನ್ನು ಕಂಡುಕೊಂಡು ಯಾಂತ್ರೀಕರಣದಿಂದ ಸುಸ್ಥಿರ ಆದಾಯವನ್ನು ಗಳಿಸುವಂತಹ ನಿಟ್ಟಿನ ಒಳಗಡೆಗೆ ಕೃಷಿಯಲ್ಲಿ ಇವರು ಸಾಗ್ತಾ ಇದ್ದಾರೆ. ಇವರ ಅನುಭವಗಳನ್ನು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಬೇಕು ಅಂತೇಳಿ ನಾವಿವತ್ತು ಇವರ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ. ನಮಸ್ಕಾರ ಮಂಗಳಮ್ಮರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮಂಗಳಮ್ಮರೇ, ಈಗ ನಿಮ್ಮ ಕೃಷಿಯ ಪಯಣ ಆರಂಭವಾಗಿದ್ದು ಯಾವಾಗಿನಿಂದ ಹೇಗೆ? ನಂದು 25 ವರ್ಷದಿಂದ ಕೃಷಿ ಅನುಭವನೇ ಇರೋದು. ಅಂದ್ರೆ ಇದು ನಿಮ್ಮ ಗಂಡನ ಮನೆ? ಗಂಡನ ಮನೆ. ಹೌದು. ತವರು ಮನೆಯಲ್ಲಿ ಕೃಷಿಯ ಅನುಭವ ಇತ್ತ? ಇರ್ಲಿಲ್ಲ ಸರ್. ಹೇಗೆ ಆಸಕ್ತಿ ಮೂಡ್ತು? ಇರ್ಲಿಲ್ಲ ಸರ್, ಅಲ್ಲಿ ನಮ್ಮಲ್ಲಿ ಎಲ್ಲ ಮಾಡ್ತಾ ಇದ್ರು. ಇಲ್ಲಿ ನನಗೆ ಬಂದ್ಮೇಲೆ ಅಲ್ಲಿ ಆ ತರನೇ ಮಾಡ್ಬೇಕು ಅಂತ ಆಸಕ್ತಿ ಬಂತು. ನಮ್ಮಲ್ಲಿ ನಮ್ ತವ್ರ ಮನೆಗೆ ಯಾಕೆ ಮಾಡ್ತಾರೋ ಆ ತರ ಮಾಡ್ಬೇಕು ಅಂತ. ಅಲ್ಲಿ ಕೃಷಿ ಇತ್ತು, ನೀವು ಅದರಲ್ಲಿ ಭಾಗವಹಿಸ್ತಿದ್ರಿ? ಭಾಗವಹಿಸ್ತಿದ್ವಿ ಅಂದ್ರೆ ಸುಮ್ನೆ ನೋಡ್ತಿದ್ವಿ ಸರ್, ಅದು ಹೋಗ್ತಿರ್ಲಿಲ್ಲ ಹೊಲಗಳಿಗೆ. ನಮ್ಮ ಅಪ್ಪರೆಲ್ಲ ಮಾಡೋದ್ ನೋಡ್ತಿದ್ವಿ, ಚೆನ್ನಾಗಿ ಬೆಳೆ ತರ್ತಿದ್ರು, ಚೆನ್ನಾಗಿ ಬೆಳೀತಾರಲ್ಲ ಅಂತ ನೋಡ್ತಿದ್ವಿ ಅಷ್ಟೇ. ನಮಗೆ 19 ವರ್ಷದಾಗ ಮದ್ವೆ ಮಾಡ್ಬಿಟ್ರು ಸರ್. ಹೌದ್ರಿ. ಬೇಗ ಮದ್ವೆ ಆಗಿರೋದ್ರೆ ನಮ್ಗೆ ಅಷ್ಟೊಂದು ಅನುಭವ ಇರಲಿಲ್ಲ. ಇಲ್ಲಿ ಬಂದ್ಮೇಲೆ ಎಲ್ಲ ಭೂಮಿ ಚೆನ್ನಾಗಿತ್ತು ಸರ್, ಇಲ್ಲಿ ಬೋರ್ವೆಲ್ ಹಾಕ್ಸಿದೆ, ಎಲ್ಲ ಪೈಪ್ ಲೈನ್ ಎಲ್ಲ ಡ್ರಿಪ್ ಎಲ್ಲ ಮಾಡಿಸ್ಬಿಟ್ಟು ತೋಟ ಮಾಡಿದೆ. ಇಲ್ಲಿ ಕೃಷಿ ನಿಮ್ಮ ಮನೆಯವರು ಅಂದ್ರೆ ನಿಮ್ಮ ಗಂಡ ಅಥವಾ ನಿಮ್ಮ ಮಾವನ ಮನೆಯವರು ಈ ಕೃಷಿ ಮಾಡ್ತಾ ಇದ್ರಲ್ವಾ? ಫಸ್ಟ್ ನಮ್ಮ ಮಾಮರು ಮಾಡ್ತಿದ್ರು, ನಮ್ಮ ಮಾವರು ಬಸವಗೌಡರು ಅಂತ ಹೇಳಿ ಅವ್ರು ಮಾಡ್ತಿದ್ರು ಸರ್. ಅವರೇ ಜಮೀನೆಲ್ಲ ಅವರೇ ಮಾಡ್ತಿದ್ರು. ನಮ್ಮನೆಯವರೆಲ್ಲ ಈ ರಾಜಕೀಯ ಮಾಡೋದು ಕಾಂಟ್ರಾಕ್ಟ್ ಅವರೇ ಮಾಡ್ತಿದ್ರು. ಅದನ್ನ ಮತ್ತೆ ಕೃಷಿನೇ ಇದು ಮಾಡ್ಕೊಂಡು ಹೋದ್ವಿ. ಹೊಲಗಳೆಲ್ಲ ನಾನೇ ಸ್ವಂತ ಮಾಡಿಸ್ಕೊಂತ ವ್ಯವಸಾಯ ಮಾಡ್ಕೊಂತ ಬಂದ್ವಿ. ಸಾಮಾನ್ಯವಾಗಿ ಒಬ್ಬ ಮಹಿಳೆ ಒಂದು ಮನೆಗೆ ಸೊಸೆಯಾಗಿ ಬಂದ ಮೇಲೆ ಜವಾಬ್ದಾರಿಗಳನ್ನ ಕೊಡೋದಾಗಿರ್ಬೋದು, ಆ ತರದ್ದು ಒಂದ್ ಸ್ವಲ್ಪ ದಿನಗಳವರೆಗೂ ಸಮಸ್ಯೆ ಆಗ್ಬೋದು. ಅಂದ್ರೆ ಕೃಷಿಯಲ್ಲಿ ನೀವು ಹೆಚ್ಚು ನೀವೇ ಆಸಕ್ತಿಯಿಂದ ಮಾಡೋದಾಗಿರ್ಬೋದು, ಏನೇ ಕೆಲಸ ಕಾರ್ಯಗಳನ್ನ ಮಾಡೋದು, ಈ ಕುಟುಂಬದ ವಾತಾವರಣ ಹೇಗಿತ್ತು ನಿಮ್ಗೆ ಆಗ? ಕಷ್ಟ ಇತ್ತು ಸರ್. ಕಷ್ಟ ಇತ್ತು. ಆಮೇಲೆ ನಾನೇ ಅದನ್ನೆಲ್ಲ ನಿಭಾಯಿಸ್ಕೊಂಡೆ, ಮಕ್ಕಳನ್ನೆಲ್ಲ ಓದಿಸ್ಕೊಂಡೆ. ಒಬ್ಳು ದೊಡ್ಡ ಮಗಳನ್ನ ಇಂಜಿನಿಯರಿಂಗ್ ಕೊಟ್ಟು ಮದ್ವೆ ಮಾಡಿದೆ. ಎರಡನೇ ಮಗಳು MBA ಮಾಡಿಸಿನಿ, ಈಗ ಅವಳು ಡೆವಲಪ್ಮೆಂಟ್ ಆಫೀಸರ್ ಅಂತೇಳಿ ಕೆಲಸ ಸಿಗಿದೆ, ಗೌರ್ಮೆಂಟ್ ಆಫೀಸರ್. ಆಮೇಲೆ ನಮ್ಮ ಅಣ್ಣನ ಮಗಕ್ಕೆ ಕೊಟ್ಟು ಮದ್ವೆ ಮಾಡಿದೆ. ಮೂರನೇ ಮಗನ ಇಂಜಿನಿಯರ್ ಮುಗಿಸಿದೆ. ಇವ ಅವ್ರನ್ನೆಲ್ಲ ಕೃಷಿಯಿಂದನೇ ಓದಿಸಿದ್ದೀನಿ. ಒಟ್ಟು ಕೃಷಿಯಿಂದನೇ ನಿಮ್ಮ ಕೌಟುಂಬಿಕ ಜೀವನ ನಿರ್ವಹಣೆ ಮಾಡಿದ್ರಿ, ಮತ್ತು ಅದರಿಂದನೇ ಶ್ರೇಯಭಿವೃದ್ಧಿ ಕಂಡಿದ್ದೀರಿ. ಮಕ್ಕಳ ಶಿಕ್ಷಣ ಆಗಿರ್ಬೋದು, ಮದುವೆ ಇತ್ಯಾದಿ ಎಲ್ಲಾ ಖರ್ಚು ವೆಚ್ಚಗಳು ನಿಮ್ಮ ಕೃಷಿಯಿಂದನೇ ಮಾಡ್ಕೊಂಡು ಬಂದಿದ್ರಿ. 25 ವರ್ಷಗಳಿಂದ ನೀವು ಕೃಷಿಯ ಅನುಭವ ಇದೆ ಅಂತ ಹೇಳ್ತಿದ್ರಿ. ಆರಂಭದಲ್ಲಿ ನಿಮಗೆ ಕೃಷಿ ಅಂದ್ರೆ ಏನ್ ಅನ್ಸ್ತಾ ಇತ್ತು, ಅಂದ್ರೆ ಇದರಲ್ಲಿ ಸುಧಾರಣೆ ಕಂಡುಕೊಳ್ಬೇಕು ಅನ್ನುವಂತ ಬಯಕೆಗಳು ಬಂದಾಗೆ ಆಗ ನಿಮ್ಮ ಭೂಮಿಯ ಪರಿಸ್ಥಿತಿ ಹೇಗಿತ್ತು, ಏನೆಲ್ಲ ಅಳವಡಿಸಿಕೊಳ್ತಾ ಬಂದ್ರಿ ಅಂತ? ಆವಾಗ ಫಸ್ಟ್ಗೆಲ್ಲ ಇಲ್ಲೆಲ್ಲ ಸಜ್ಜಿ ಜೋಳ ಅಷ್ಟು ರಾಗಿ ಮಾತ್ರ ಬೆಳೀತಿದ್ರು. ಇತ್ತೀಚೆಗೆ ಹತ್ತಿ ಮೆಕ್ಕೆಜೋಳ ನಾವು ಹೊಸ ಹೊಸ ಬೆಳೆ ಮಾಡ್ತಾ ಬಂದ್ವಿ ಸರ್. ಅದೆಲ್ಲಾನು ಒಂದೊಂದ್ಸರಿ ಲಾಭ ಲುಕ್ಷಾಣ ಅಂತ ವ್ಯವಹಾರದಲ್ಲಿ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಆಗಿ ವ್ಯತ್ಯಾಸ ಆಗೋದು. ಒಳ್ಳೆ ಬೆಳೆ ಬಂತು ಸರ್, ಹತ್ತಿ ಎಲ್ಲ ಚೆನ್ನಾಗೇ ಬಂತು ನಾವೆಲ್ಲ ಫಸ್ಟ್ಗೆ ಹಾಕ್ಬೇಕಾರೆ. ಅದನ್ನು ಈಗ ಇತ್ತೀಚೆಗೆ ಕ್ರಿಮಿ ಇದು ಆಗಿಬಿಟ್ಟು ಅದನ್ನ ಬಿಟ್ಬಿಟ್ವಿ ಸರ್. ಈಗ ತೋಟಗಾರಿಕೆ ಜಾಸ್ತಿ ಮಾಡ್ತಾ ಇದೀವಿ. ಹೌದಾ. ಜೊತೆಗೆ ನೀವು ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಿದ್ದೀರಿ ಅಂತ ಅಂದ್ರೆ, ಈ ಸಮಗ್ರ ಕೃಷಿ ಅಂದ್ರೆ ಏನು ನಿಮ್ಮ ಅನುಭವದ ಪ್ರಕಾರ, ಏನೆಲ್ಲ ಇರಬೇಕು, ನೀವೇನೆಲ್ಲ ಅಳವಡಿಸಿಕೊಂಡು ಬಂದಿದ್ರಿ ಅಂತ? ಏನು ಎಲ್ಲ ಚೆನ್ನಾಗಿ ಬೆಳಕೊಂಡಿದೀವಿ, ಚೆನ್ನಾಗಿ ಲಾಭ ತಗೊಂಡಿವಿ. ಏನೋ ಒಂದೊಂದು ಟೈಮ್ ಆಗುತ್ತೆ ಸರ್, ಒಂದ್ ವರ್ಷ ಲಕ್ಷಣ ಆಗುತ್ತೆ, ಒಂದ್ಸರಿ ಲಾಭ ಬರುತ್ತೆ. ಚೆನ್ನಾಗಿದೆ, ಕೃಷಿಯಲ್ಲಿ ಬಹಳ ಉತ್ಪನ್ನ ತೆಗಿಬಹುದು ಮನಸ್ಸು ಮಾಡಿದ್ರೆ. ಏನೆಲ್ಲ ಬೆಳಿಬಹುದು ಇವತ್ತಿನ ಟೆಕ್ನಿಕಲ್ ಚೆನ್ನಾಗಿ ನಾವು ಲಾಭ ತಗೋಬಹುದು ಸರ್ ಮಾಡಿ. ಅಲ್ಲ, ನೀವು ಈ ಸಮಗ್ರ ಕೃಷಿ ಪದ್ಧತಿ ಒಳಗಡೆ ಕೋಳಿ ಸಾಕಾಣಿಕೆ ಮಾಡಿದ್ರೆ, ಮೊಲ ಸಾಕಾಣಿಕೆ ಎಲ್ಲ ಮಾಡಿದ್ರೆ, ಸೊ ಈ ತರದ ಒಂದು ತರಬೇತಿ ಆಗಿರ್ಬೋದು, ಈ ತರದ ಮಾಹಿತಿ ಆಗಿರ್ಬೋದು ನಿಮ್ಗೆ ಎಲ್ಲಿಂದ ಸಿಗ್ತಾ ಇತ್ತು, ಎಲ್ಲಿ ತರಬೇತಿ ತಗೊಳ್ತಾ ಇದ್ರಿ? ತರಬೇತಿಗಿಂತ ಸುಮ್ನೆ ಯಾರೋ ಮಾಡಿದಾರ ಅನುಭವ ಕೇಳ್ತಿದ್ದೆ ಸರ್, ಅವ್ರನ್ನ ಕರೆಸ್ತಿದ್ದೆ ಫಸ್ಟ್ ಗೆಲ್ಲ, ಅವ್ರ ಜೊತೆಗೆ ಮಿಂಗಲ್ ಆಗು ಅವ್ರನ್ನ ಎಲ್ಲ ತೋರಿಸ್ಕೊಂಡ್ಬಿಟ್ಟು ಮಾಡಿದೆ. ಆಮೇಲೆ ಸ್ವಂತ ನಾನೇ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಮರಿ ತರಿಸೋದು, ಅವಕ್ಕೆ 7 ದಿವಸದಲ್ಲಿ ಕಣ್ಣಿಗೆ ಎಣ್ಣೆ ಹಾಕೋದು, ಅವೆಲ್ಲ ನಾನೇ ಸ್ವಂತ ಮಾಡ್ತಿದ್ದೆ ಸರ್. ಯಾವ್ದಕ್ಕೆ? ಕೋಳಿ ಮರಿ. ಆಮೇಲೆ ಅವೆಲ್ಲ ಡೆವಲಪ್ ಮಾಡಿದ್ಮೇಲೆ ಮಾರ್ಕೆಟಿಂಗ್ ಎಲ್ಲ ನಾನೇ ಮಾಡಿದೆ. ಎಷ್ಟು ಕೋಳಿಗಳನ್ನ ಆರಂಭದಲ್ಲಿ? 4,000 ಮರಿ ಇದು ಹಾಕಿದ್ದೆ ಸರ್, ಶೆಡ್. ಶೆಡ್ ನಿರ್ಮಾಣ ಮಾಡಿ, ಶೆಡ್ ಮಾಡ್ಕೊಂಡು. ಅದು ಈಗ ವ್ಯವಸಾಯದಲ್ಲಿ ಅಷ್ಟು ಲಾಭ ಇಲ್ಲ ಅಂತೇಳಿ ಸೈಡ್ ಬಿಸ್ನೆಸ್ ಮಾಡ್ಕೊಂಡಿದ್ದೆ ಸರ್. ಅದು ಕೋಳಿದು, ಕುರಿ ಹಾಕಿದ್ದೆ, ಕುರಿ ಶೆಡ್ ಮಾಡ್ಕೊಂಡೆ ಸರ್. ಈಗ ಸ್ವಲ್ಪ ವ್ಯತ್ಯಾಸ ಆಗಿದೆ ಸರ್. ಜೊತೆಗೆ ಮೊಲ ಸಾಕಾಣಿಕೆಗೆ ಹೇಗೆ ಮಾಡ್ಕೊಂಡ್ರಿ? ಅದೆಲ್ಲ ಮೊಲ ಸಾಕಾಣಿಕೆಗೆ ಇದು ಬೆಂಗಳೂರು ಹತ್ರ ಹೊಸೂರಿಗೆ ಹೋಗಿ ಬಂದೆ ಸರ್. ಅಲ್ಲಿ ಒಂದ್ಸರಿ ಯಾರು ಹೇಳಿದ್ರು ನನಗೆ ಬಹಳ ಚೆನ್ನಾಗಿದೆ ಲಾಭ ಅಂತ ಹೇಳಿ. ಆಮೇಲೆ ನಮ್ಮ ಮಳಿನ ಕರ್ಕೊಂಡು ಹೋದೆ ಅಲ್ಲಿ, ಅವರೆಲ್ಲ ತೋರಿಸಿದ್ರು ಚೆನ್ನಾಗಿದೆ ಲಾಭ ಅಂತ. 2 ವರ್ಷ ಮಾಡಿದ್ವಿ ಸರ್, ಮಾರ್ಕೆಟಿಂಗ್ ಬರಲಿಲ್ಲ ಸರ್, ಅದು ಇಲ್ಲಿಗೆ ಬರಲಿಲ್ಲ, ಹೊರಗಡೆಗೆ ಕಳಿಸ್ಬೇಕಾಯ್ತು ನಮಗೆ. ಅದು ಸ್ವಲ್ಪ ಪ್ರಾಬ್ಲಮ್ ಆಗಕ್ಕೆ ಅದನ್ನ ಅಲ್ಲಿಗೆ ನಿಲ್ಸಿದ್ರೆ ಸ್ಟಾಪ್ ಮಾಡಿದ್ವಿ ಸರ್. ಆರಂಭದಲ್ಲಿ ಎಷ್ಟು ಮೊಲಗಳನ್ನ ಇದ್ ಮಾಡ್ಕೊಂಡ್ರಿ? 2,000 ಹಾಕಿದ್ವಿ ಸರ್. 2,000 ಮೊಲ. ಸೊ ಇಲ್ಲಿ ನಿಮಗೆ ಅದಕ್ಕೆ ಫೀಡಿಂಗ್ ಅಂದ್ರೆ ಅವಕ್ಕೆ ಆಹಾರ ಕೊಡೋದಾಗಿರ್ಬೋದು, ಸೊಪ್ಪು ಹಾಕಿದ್ವಿ ಸರ್ ತೋಟಗದಲ್ಲೇ, ಸೊಪ್ಪು ಬೆಳೆಸ್ಬಿಟ್ಟು ಆ ಸೊಪ್ಪನ್ನೇ ಕೊಯ್ದು ಹಾಕ್ತಿದ್ವಿ ಸರ್. ಸೊ ನಿಮಗೆ ನಿಮ್ಮ ಕೃಷಿಯ ಉತ್ಪನ್ನಗಳು ಒಂದಕ್ಕೊಂದು ಅವಲಂಬಿತವಾಗಿದ್ದರಿಂದ ನಡೀತಾ ಬಂತು ಅಂತಕ್ಕಂಥದ್ದು. ಆಮೇಲೆ ಹೈನುಗಾರಿಕೆನೆಲ್ಲ ಅಳವಡಿಸಿಕೊಂಡಿದ್ರಲ್ಲ, ಅದರ ಅನುಭವ ಹೇಳಿ. ಕಮ್ಮಿ ಸರ್, ಅಂದ್ರೆ ಮಾಮೂಲಿಗೆ ಒಂದು ನಮಗೆ ಮನೆಗೆ ಎಷ್ಟು ಬೇಕಷ್ಟು, ನಮಗೆ ಖರ್ಚಿಗೆ ಎಷ್ಟು ಬೇಕಷ್ಟು ಮಾಡಿದ್ವಿ ಸರ್. ಬಹಳ ಸ್ಟ್ರೈಕ್ ಮಾಡಲಿಲ್ಲ ನಾನು ಹೈನುಗಾರಿಕೆ. ಈ ಕೃಷಿಗೆ ನೀರು ಬಹಳ ಮುಖ್ಯ. ನೀರಿದೆ. ನೀರಿಗೆ ಯಾವ್ಯಾವ ಮೂಲಗಳನ್ನ ನೀವು ಬಳಸ್ಕೊಳ್ತಿದ್ರಿ? ಇದು ಸ್ಪ್ರಿಂಕ್ಲರ್ ಮಾಡ್ಕೊಂಡಿನಿ, ಡ್ರಿಪ್ ಮಾಡಿಸಿದೀನಿ ಎಲ್ಲಕ್ಕೂ. ಕೃಷಿ ಹೊಂಡ ಮಾಡಿಸಿದೀನಿ ಸರ್. ಕೃಷಿ ಹೊಂಡ ಎಷ್ಟು ಪ್ರಮಾಣದಲ್ಲಿ ಮಾಡಿಸಿದ್ರಿ ನೀವು? ಅದು 60-30 ಒಂದು ಮಾಡಿಸ್ತೀನಿ ಸರ್, ದೊಡ್ಡದು. ಅದು ಒಂದೇ ಮಾಡಿಸಿರೋ ಸರ್, ಒಂದು ಫ್ಲಾಟ್ ನಲ್ಲಿ ಅದೇ ನೀರನ್ನೇ ಡೆವಲಪ್ ಮಾಡ್ಕೊಂಡು ಹೋಗ್ತೀನಿ. ಅದು ಎಷ್ಟು ಎಕರೆಗೆಲ್ಲ ನೀರಿನ? 5.5 ಎಕರೆಗೆ. ಕೊಳವೆ ಬಾವಿ ತೆಗೆಸಿದ್ರೆ ನೀವು? ಕೊಳವೆ ಬಾವಿ ಇಲ್ಲ ಸರ್, ಇದೇ ಕೃಷಿ ಹೊಂಡ. ಕೃಷಿ ಹೊಂಡ ಮಾಡಿಸಿಕೊಂಡು ಮಳೆ ನೀರನ್ನ ಸಂಗ್ರಹಿಸಿಕೊಂಡು. ಅದು ಎಷ್ಟು ಅವಧಿವರೆಗೂ ನಿಮಗೆ ನೀರು ಸಿಗ್ತಾ ಇತ್ತು? ಸಿಗ್ತದೆ ಸರ್, ಬೋರ್ ಪಕ್ಕನೆ ಹಾಕಿದ್ವಿ ಸರ್, ಬೋರ್ಗೂ ಇಂಪ್ರೂವ್ ಆಗ್ತಾ ಇದೆ, ನೀರು ಯಾವಾಗೂ ಕಮ್ಮಿ ಆಗ್ತಾ ಇಲ್ಲ ಸರ್. ಅದು ಅದನ್ನೇ ನಾವು ಎಲ್ಲಿವರೆಗೂ ಅದಿರ್ತದೆ ಅಂದ್ರೆ ಬೇಸಿಗೆ ಟೈಮ್ ಸ್ವಲ್ಪ ಕಮ್ಮಿ ಆಗಿರ್ತದೆ ಸರ್, ಮತ್ತೆ ಮಳೆ ಬಂದಾಗ ಇಂಪ್ರೂವ್ಮೆಂಟ್ ಆಗುತ್ತೆ. ನಿಮ್ಮ ಭಾಗದಲ್ಲಿ ಮಳೆ ಪ್ರಮಾಣ ಹೇಗಿತ್ತು? ಇತ್ತೀಚೆಗೆ ಚೆನ್ನಾಗಿದೆ ಸರ್, ಮೊದಲೇ ಸ್ವಲ್ಪ ಕಮ್ಮಿನೇ ಇತ್ತು. ಮೊದಲಂದ್ರೆ ಎಷ್ಟು ವರ್ಷಗಳಿಂದ? ಈಗ ಒಂದು 8 ವರ್ಷದ ಕೆಳಗೆ ಬಹಳ ಕಮ್ಮಿ ಇತ್ತು ಸರ್ ಮಳೆ ಪ್ರಮಾಣ. ಒಂದು ಮಳೆ ಆದ್ರೆ ಒಂದು ಮಳೆ ಆಗ್ತಿರ್ಲಿಲ್ಲ ಸರ್. ಇತ್ತೀಚೆಗೆ ಚೆನ್ನಾಗಿದೆ. ಈಗ ಚೆನ್ನಾಗಿದೆ, ಎಲ್ಲ ಮಳೆ ಬರ್ತಾ ಇದೆ, ಚೆನ್ನಾಗಿದೆ. ಈಗ ನೀವು ಕೃಷಿಯ ಜೊತೆಗೆ ಒಂದಿಷ್ಟು ಮರ ಕೃಷಿಯನ್ನು ಮಾಡ್ತಾ ಇದ್ದೀರಿ? ಏನೇನು ಹಾಕಿದ್ರಮ್ಮ? ಒನ್ನೆ ಹಾಕಿದ್ವಿ ಸರ್, ಆಮೇಲೆ ಇದು ಗಂಧದ್ದು ಹಾಕಿವಿ, ಆಮೇಲೆ ಇದು ರಕ್ತ ಚಂದನ ಹಾಕಿದ್ವಿ ಸರ್, ಅವೇ ಸ್ವಲ್ಪ ಜಾಸ್ತಿ ಮಾಡಿ ಸರ್. ಎಷ್ಟು ವರ್ಷಗಳಿಂದ ಇವೆಲ್ಲ ಮಾಡ್ತೀವಿ? 2 ವರ್ಷದಿಂದ. ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಅದರ ಆದಾಯ ಶುರು ಆಗ್ತದೆ. ರೇಷ್ಮೆ ಹಾಕಿದ್ ಸರ್ 2 ಎಕರೆ. ಇಷ್ಟೆಲ್ಲ ಯಾರ್ಯಾರು ನೋಡ್ಕೊಳ್ತೀರಿ ನಿಮ್ಮ ಮನೆಯಲ್ಲಿ ನೀವು? ಫಸ್ಟ್ ಎಲ್ಲ ನಾನೇ ಮಾಡ್ತಿದ್ದೆ ಸರ್, ಆಳು ಇಟ್ಕೊಂಡು ಮಾಡಿಸ್ತಿದ್ದೆ ಸರ್, ಹೊರಗಡೆ ಹೋಗಿ ಎಲ್ಲ ಮಾಡಿಸ್ಕೊಂಡ್ ಬರ್ತಿದ್ದೆ ಸರ್. ಇತ್ತೀಚೆಗೆ ಈಗ ಮಗ ಬಂದಿದ್ದಾನೆ ಸರ್, ಅವನೇ ಮಾಡ್ಕೋತಾನೆ. ಈಗ ಮಕ್ಕಳು ಮಾಡ್ತಾರೆ? ಮಗ ಒಬ್ಬತೇನಾ? ಒಬ್ಬನೇ ಮಗ ಸರ್. ಅವನೇ ಮಾಡ್ತಾನೆ. ಈಗ ನಿಮ್ಮ ಅನುಭವಕ್ಕೂ ಮಕ್ಕಳಿಗೂ ತುಂಬಾ ವ್ಯತ್ಯಾಸ ಆಗ್ತದೆ. ನಿಮ್ಮ ತವರ ಮನೆಯಲ್ಲೂ ಇದ್ರ ಅನುಭವ ಇತ್ತು, ಮತ್ತೆ ಇಲ್ಲಿನೂ ನೀವು ಹೆಚ್ಚು ಆಸಕ್ತಿಯಿಂದ ಕೆಲಸ ಮಾಡ್ಕೊಳ್ತಾ ಬರ್ತಾ ಇದೀರಿ. ಮಕ್ಕಳಿಗೆ ಇದನ್ನ ಹೇಗೆ ನೀವು ಕಲಿಸ್ತಾ ಇದ್ರಿ? ಅದೇ ನನ್ನ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಇದು ಈ ತರ ಮಾಡಿಸು, ಇದು ನಿಂಗೆ ಮಾಡಿಸು, ಇದ್ರಾಗ ಹಿಂಗ್ ಲಾಭ ಬರುತ್ತೆ, ಇದ್ರಾಗ ಹಿಂಗ್ ಲಾಭ ಬರುತ್ತೆ, ಈ ಬೆಳೆಗೆ ಈ ತರ ತೆಗಿ, ಈ ತರ ಖರ್ಚು ಬರುತ್ತೆ ಅಂತ ಹೇಳ್ತೀನಿ ಸರ್. ಅದನ್ನ ಈಗಿನ ಅದರ ವ್ಯವಸಾಯದೆಲ್ಲ ಅನುಭವ ಅವನಿಗೆ ಈಗ ಆಗ್ತಾ ಇದೆ. ಒಂದು ಸಾಮಾನ್ಯ ಕೃಷಿ ಕುಟುಂಬಕ್ಕೆ ಹಣಕಾಸಿನ ಒಂದು ಆಧಾರ ಬಹಳ ಮುಖ್ಯ, ಖರ್ಚು ವೆಚ್ಚಗಳಿಗೆ. ಇದನ್ನೆಲ್ಲ ಹೇಗೆ ನೀವು ಪ್ರಿಪರೇಷನ್ ಮಾಡ್ಕೊಳ್ತಾ ಇರ್ತೀರಿ? ಈಗ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಈಗ ಒಂದು ಸಣ್ಣ ಒಂದು 4 ಕೆಜಿ ಬೀಜದ ಪಾಕೆಟ್ಗೂ ಸಾಲ ಮಾಡುವಂತ ಪರಿಸ್ಥಿತಿಗಳೆಲ್ಲ ಇರ್ತವೆ. ಒಬ್ಬ ಸಾಮಾನ್ಯ ರೈತರು ಈ ಹಣಕಾಸಿನ ತೊಂದರೆ ಅಡಚಣೆಗಳು ಇಲ್ಲದೆ ಕೃಷಿ ಮಾಡುವಂತ ವ್ಯವಸ್ಥೆ ಮಾಡಬೇಕಂದ್ರೆ ಏನೆಲ್ಲ ಮಾಡಬೇಕಾಗುತ್ತೆ? ಬೆಳೆ ಒಂದ್ಸರಿ ಅದೇ ಹೇಳ ಸರ್ ಬ್ಯಾಂಕ್ ಲೋನ್ ತಗೊಂತಿದ್ವಿ ಸರ್, ನಮ್ಮ ಜಮೀನ್ ನನ್ನ ಹೆಸರಲ್ಲೇ ಇದೆ, ಅದನ್ನ ಮಾಡ್ಕೊಂಡು ಕೃಷಿ ಇದರಿಂದ ಬ್ಯಾಂಕ್ನಲ್ಲಿ ಲೋನ್ ತಗೊಂಡ್ಬಿಟ್ಟು ಮಾಡ್ಸದ್ ಸರ್, ಮತ್ತೆ ಅದನ್ನ ಕಟ್ಕೊಂತ ಹೋಗ್ತಿದ್ವಿ ಸರ್, ನಮ್ಗೆ ಎಷ್ಟು ಬೇಕಷ್ಟು ತಗೊಂತೀವಿ ಸರ್. ಅಂದ್ರೆ ನಿಮಗೆ ಬ್ಯಾಂಕ್ ಲೋನ್ ಸಿಸ್ಟಮ್ ಏನಿದೆ ಅಲ್ವಾ, ಅದು ಬೆಳೆ ಆಧಾರದ ಮೇಲೆ ಅಂದ್ರೆ ನೀವು ಪ್ರತಿ ವರ್ಷ ಅದನ್ನ ಕಟ್ಕೊಳ್ತಿದ್ರೆ ರಿನಿವಲ್ ಮಾಡ್ತಾನೆ ಇದೆ ಸರ್. ಸೊ ಕೃಷಿಗೆ ಒಂದಿಷ್ಟು ಹಣ ಹೂಡಿಕೆ ಮಾಡೋದಕ್ಕೆ ಒಂದು ಸಪೋರ್ಟ್ ಬೇಕೇ ಬೇಕು. ಸೊ ಅದು ನೀವು ಬ್ಯಾಂಕ್ ಅನ್ನ ಬಳಸ್ಕೊಂಡಿದ್ದೀರಿ. ಇದಾದ ನಂತರದಲ್ಲಿ ನಿಮ್ಮ ಕೃಷಿಯ ಉತ್ಪನ್ನಗಳ ಆದಾಯ ಹೇಗೆ ಬರ್ತಾ ಇತ್ತು? ಈಗ ನೀವು ಬೇರೆ ಬೇರೆ ಎಲ್ಲ ಕೃಷಿ ಅವಲಂಬಿಗಳಿರ್ತಕ್ಕಂತ ತರಕಾರಿಗಳನ್ನ ಬೆಳೀತಾ ಇದ್ರಿ, ಇವೆಲ್ಲ ಮಾಡ್ತಿದ್ರಲ್ಲ, ಅದು ಹೇಗೆ ನಿಮ್ಗೆ ಆದಾಯ ತಂದು ಕೊಡ್ತಾ ಇತ್ತು? ಅದೇ ಹೇಳಿದ್ನಲ್ಲ ಸರ್, ಖರ್ಚು ಬರ್ತಿತ್ತು, ಅದರಲ್ಲಿ ಆದಾಯ ಬಂದಿದ್ದೆಲ್ಲ ಮಕ್ಳಿಗೆ ಓದಿಸಿದೆ. ಒಂದು ಏನು ನಮ್ ಖರ್ಚೆಲ್ಲ ತೆಗಿತು ಒಂದು 3-3.5 ಲಕ್ಷ 4 ಲಕ್ಷ ಒಂದೊಂದ್ಸರಿ ಆ ತರ ಸಿಗೋದು ವಾರ್ಷಿಕವಾಗಿ ಒಂದೊಂದ್ಸರಿ 5 ಲಕ್ಷ. ಒಂದ್ಸರಿ ಇರ್ತಿದ್ದೇ ಇಲ್ಲ, ಮಳೆ ಏನಾನ ಕಮ್ಮಿ ಆಗಿ ನಮ್ದೇನಾನ ಕ್ರಾಪ್ ಇದಾಗ್ಬಿಟ್ರೆ ಆ ತರನು ಆಗೋದು. ವರ್ಷ ಒಟ್ಟು ಒಂದ್ 2-3 ಲಕ್ಷ ಫಿಕ್ಸ್ ಇರೋದು ಸರ್. ಕೃಷಿಗೆ ಒಳಸುರಿಗಳು ಬಹಳ ಮುಖ್ಯ, ಅಂದ್ರೆ ಗೊಬ್ಬರ ಹಾಕೋದು, ಗೊಬ್ಬರ ಕೊಡೋದಾಗಿರ್ಬೋದು. ಒಂದ್ ಕಡೆಗೆ ರೈತರು ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚು ಅವಲಂಬಿಸಿಕೊಳ್ಳೋದು ಒಂದು ಪರಂಪರೆ, ಆದರೆ ಒಂದು ಕಡೆಗೆ ಸ್ಥಳೀಯವಾಗಿ ಲಭ್ಯ ಇರತಕ್ಕಂತಹ ಗೊಬ್ಬರಗಳ ಬಳಕೆ ಮಾಡಿಕೊಳ್ಳೋದು ಒಂದು ಪದ್ಧತಿ ಇದೆ. ನೀವು ಇದರಲ್ಲಿ ಯಾವ್ದನ್ನ ಹೆಚ್ಚು? ನಾವಿದೆ ಈ ಗೊಬ್ಬರನೇ, ಕೋಳಿ ಗೊಬ್ಬರ, ಮೊಲದ ಗೊಬ್ಬರ, ಕುರಿ ಇದು ದನದ ಕೊಂಡ್ಕೊಂತೀನಿ ಸರ್, ಇಲ್ಲ ಅಂದ್ರೂ ಕೊಂಡ್ಕೊಂಡು ಹಾಕೋದು ಜಾಸ್ತಿ ಕೊಟ್ಟಿಗೆ ಗೊಬ್ಬರ. ಕೊಟ್ಟಿಗೆ ಗೊಬ್ಬರ ಮತ್ತೆ ಈಗ ಸಾವಯವದ ಗೊಬ್ಬರ ಬರುತ್ತೆ, ಅದನ್ನು ತರಿಸ್ತೀನಿ, ಎರೆಹುಳದ ಗೊಬ್ಬರ ಅದು ತಗೋತೀನಿ ಸರ್. ಈಗ ನಿಮ್ಗೆ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು, ಕೃಷಿಗಾಗಿನೇ ಯಾವ್ಯಾವ ಯೋಜನೆಯ ಲಾಭಗಳನ್ನು ತಗೊಂಡಿದ್ರಿ? ಕೃಷಿ ಲಾಭ ಈಗ ತೋಟಗಾರಿಕೆಯಿಂದಾನೇ ತಗೊಂಡ್ರಿ. ಏನೇನು ತಗೊಂಡಿದ್ರಿ? ಅದೇ ಪಪ್ಪಾಯಿ ತಗೊಂತದೆ ಈಗ ಸದ್ಯ. ಪಪ್ಪಾಯಿ ಬಾಳೆ ಹಾಕಿದ್ದೆ ಸರ್, ಬಾಳೆ ತಗೊಂಡೆ. ಬಾಳೆ ತೆಗೆದು ಈ ಪಪ್ಪಾಯಿ ಹಾಕಿದ್ದೆ. ಯಾವ ರೀತಿ ಸಹಾಯಧನ ಸಿಗುತ್ತೆ ಅದರಲ್ಲಿ, ಯಾವ್ದಕ್ಕಾಗಿ ಕೊಡ್ತಾರೆ? ಬಾಳೆಗೂ ಕೊಟ್ಟಿದ್ರು ಸರ್, ಎಕರೆಗೆ ಎಷ್ಟು 35,000 ಕೊಟ್ಟಿದ್ರು ಸರ್ ಸಹಾಯಧನ. ನಾವು ಚೆನ್ನಾಗಿ ಬೆಳೆದ್ವಿ ಸರ್. ಯಾವ ತಳಿದು? ಪಚ್ಚಬಾಳೆ ಅಂತ ಬೆಳೆದಿದ್ದೆ ಸರ್. ಪಚ್ಚಬಾಳೆ ಪಚ್ಚಬಾಳೆ ಬೆಳಿಬೇಕನ್ನೋದಾದ್ರೆ ನಿಮ್ಗೆ ಅದಕ್ಕೆ ಅನುಭವ ಇತ್ತ? ಅದು ಈ ಭಾಗಕ್ಕೆ ಹೇಗ್ ಬೆಳೆ ಬರ್ತದೆ ಮತ್ತೆ ಅದನ್ನ ನಿರ್ವಹಣೆ ಮಾಡೋದು ಏನು? ಅಲ್ಲಿ ತವರಮನೆಯಲ್ಲಿ ಮಾಡ್ತಿದ್ರಲ್ಲ ಸರ್, ಅಲ್ಲಿ ನೋಡಿದ್ದೆ. ಅವ್ರ ಅಡಿಕೆ ಬಾಳೆ ಜಾಸ್ತಿ ಸರ್, ಫುಲ್ ಜಮೀನೆಲ್ಲ ಅವ್ರ ಅಡಿಕೆ ಬಾಳೆನೆ. ಅವ್ರು ಕೇಳಿದೆ, ಆಮೇಲೆ ನನಗೂ ಇಲ್ಲಿ ತೋಟಗಾರಿಕೆ ಇಲಾಖೆಯವರು ಹೇಳಿದ್ರು ಸರ್, ಚೆನ್ನಾಗಿ ಬರುತ್ತೆ ಈ ಭೂಮಿ ಮಾಡ್ರಿ ಅಂತೇಳಿ ಮಾಡಿದ್ರು ಸರ್. ಅದಕ್ಕೇನು ತೊಂದರೆಗಳಿದಾವ? ಪಚ್ಚಬಾಳೆಗೆ ರೋಗ ರುಜಿನಗಳಿದಾವ? ಏನು ನಾವು ಮಾಡಿದಾಗ ಏನು ಇರಲಿಲ್ಲ, ಚೆನ್ನಾಗಿ ಬಂತಲ್ಲ ಸರ್. ಗೊನೆ ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ? 30-35 ಲಾಸ್ಟ್ ವರ್ಗೂ ಬಂತು ಸರ್. 50 ಕೆಜಿ ವರ್ಗು ಲಾಸ್ಟ್. ಮಾರ್ಕೆಟಿಂಗ್ ಎಲ್ಲ ಎಲ್ಲಿ ಇತ್ತಪ್ಪ ನಿಮ್ಗೆ? ಇಲ್ಲೇ ಬಂದು ತಗೊಂಡು ಹೋಗ್ತಿದ್ರು ಸರ್, ದುರ್ಗದವರು. ಚಿತ್ರದುರ್ಗದವರು. ಎಷ್ಟು ಎಕರೆ ಹಾಕಿದ್ರಿ ಅದು? ಅದು 3 ಎಕರೆ ಹಾಕಿದ್ರು. 3 ಎಕರೆ. ಎಷ್ಟು ಒಂದು 3 ಎಕರೆಗೆ ಎಷ್ಟು ಪ್ರಮಾಣದಲ್ಲಿ ನಿಮಗೆ ಆದಾಯ ಸಿಗ್ತಿತ್ತು? ಅದಕ್ಕೆ ಖರ್ಚು ಎಷ್ಟು ಹೋಗ್ತಿತ್ತು? ಒಂದು 3 ಲಕ್ಷ ಸಿಗುತ್ತೆ. ಖರ್ಚು ಏನ್ ಬರ್ತಿತ್ತು ಎಕರೆಗೆ? ಅದಕ್ಕೆ ಕಮ್ಮಿ ಬರತ್ತೆ ಸರ್, ಒಂದು 25-30 ಸಾವಿರ ಅಷ್ಟೇ. ಒಂದು ಎಕರೆಗೆ ಅಥವಾ ಎಕರೆಗೆ? ಒಂದು 75,000 ರೂಪಾಯಿ ಇದು ತೆಗೆದ್ರೆ ಒಂದು 3 ಲಕ್ಷದವರೆಗೂ ನಿಮ್ಗೆ ಲಾಭ. ಮತ್ತೆ ಕ್ಲೀನ್ ಮಾಡಿಸೋದು ಬರತ್ತೆ ಸರ್ ಖರ್ಚು. ಈಗ ಸಾಮಾನ್ಯವಾಗಿ ಒಂದು ಇನ್ನು ಹೊರಗಡೆ ರೈತರನ್ನೆಲ್ಲ ಗಮನಿಸುವಾಗ ಕೃಷಿ ಅಂದ್ರೆ ಮನೆ ಮುಂದೆ ಎಲ್ಲ ಸಹಾಯ ಅನ್ನುವಂತ ಗಾದೆ ಮಾತುಗಳೆಲ್ಲ ಚಾಲ್ತಿಯಲ್ಲಿದ್ದಾವೆ. ಈ ಗಾದೆ ಮಾತಿನ ಅರ್ಥ ಏನು ನಿಮ್ಮ ಅನುಭವದ ಪ್ರಕಾರ? ನನಗೆ ಸಂಕಷ್ಟಗಳೇ ಹೆಚ್ಚಾ ರೈತರಿಗೆ, ಅಥವಾ ಏನ್ ಅನ್ಕೊಂಡಿದ್ರಿ ನಿಮ್ಮ ಪ್ರಕಾರ? ನನಗೆ ಕೃಷಿ ಚೆನ್ನಾಗಿ ಅನಿಸ್ತದೆ ಸರ್. ಯಾರ್ದು ಇದು ಕೈ ಮುಗಿಯಂಗಿಲ್ಲ, ಸಾಲ ಮಾಡಿಯಂಗಿಲ್ಲ, ನಮ್ ಭೂಮಿಗೆ ಹಾಕ್ತಿವಿ ಬಿಡ್ರಿ ಸರ್. ಅದು ಇವತ್ ಕೊಡ್ಬೋದು, ಕೊಡದೇ ಇರ್ಬೋದು, ಅದ್ ಲಾಸ್ ಎಂತ ಆಗಲ್ಲ ಸರ್ ನಮಗೆ. ಅದರಿಂದನೇ ಅಲ್ಲ ಸರ್ ಅನ್ನ ಸಿಗೋದು, ಕೃಷಿಯಿಂದನೇ ನಾವು ಬದುಕ್ಬೇಕಾನೆ. ಬೇರೆ ಏನು ನಮಗೆ ಇದು ಮಾಡ್ಕೊಂಡು ಮಾಡಕ್ ಆಗಲ್ಲ. ಅಲ್ಲೇ ಬೆಳಿಬೇಕು, ಅಲ್ಲೇ ತಗೋಬೇಕು, ಅದರಲ್ಲೇ ನಾವು ಎಲ್ಲ ಮಾರ್ಕೆಟಿಂಗ್ ಮಾಡ್ಕೊಂಡು ನಾವು ಚೆನ್ನಾಗಿರ್ಬೇಕು ಸರ್. ಒಟ್ಟು ಕೃಷಿ ಮಾಡೋದ್ರಿಂದ ಒಂದು ಸುಸ್ಥಿರವಾಗಿರ್ತಕ್ಕಂಥ ಸ್ವಾವಲಂಬಿ ಜೀವನವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ, ಅದನ್ನು ನೀವು ಕಂಡುಕೊಂಡಿದ್ದೀರಿ. ಈ ಸಾವಯವ ಕೃಷಿಯ ಬಗ್ಗೆ ನಿಮಗೆ ತಿಳುವಳಿಕೆ ಇದೆನಾ? ಅಂದ್ರೆ ಸಂಪೂರ್ಣ ರಾಸಾಯನಿಕ ಮುಕ್ತವಾಗಿ ಕೃಷಿ ಮಾಡಲಿಕ್ಕೆ ಸಾಧ್ಯನಾ ನಿಮ್ಮ ಅನುಭವದ ಪ್ರಕಾರ? ಮಾಡಬಹುದು ಸರ್. ರಾಸಾಯನಿಕ ಯಾವ ಗೊಬ್ಬರಗಳನ್ನು ಬಳಸದೆ? ಬಳಸದೆ ಮಾಡಬಹುದು ಸರ್. ನೀವು ಅದನ್ನ ಎಷ್ಟು ಪ್ರಮಾಣದಲ್ಲಿ? ನಾವು ಸಾಧ್ಯಷ್ಟು ಇದನ್ನೇ ಜಾಸ್ತಿ ಮಾಡಿದ್ವಿ, ಸಾವಯವ ಗೊಬ್ಬರಗಳನ್ನೇ ಬಳಕೆ ಮಾಡ್ತಾ ಇದ್ರಿ. ಎಲ್ಲೂ ರಾಸಾಯನಿಕ ಗೊಬ್ಬರಗಳು ಪ್ರಮಾಣ ಕಮ್ಮಿ ಸರ್, ಯಾವಾಗೂ ಅದನ್ನ ಅವಶ್ಯಕತೆ ಇದ್ದಾಗ ಉಪಯೋಗಿಸ್ಕೊಂತೀವಿ. ಅಗತ್ಯ ಇದೆ? ಅಗತ್ಯ ಇದೆ, ಇಲ್ಲ ಅಂತಲ್ಲ, ಬೆಳೆ ಸ್ವಲ್ಪ ಇದಾದಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಾಡ್ತೀವಿ ಸರ್. ಇದು ಬೇಕು, ಇದು ಅಗತ್ಯ ಇದೆ ಅನ್ನುವಂತ ತಿಳುವಳಿಕೆ ಎಲ್ಲಿ ಯಾವ ಮೂಲದಿಂದ ಬರ್ತದೆ ನಿಮ್ಗೆ? ಯಾರು ಹೇಳ್ತಾರೆ ಇದನ್ನೆಲ್ಲ? ಅದೇ ಕೇಳ್ಕೊಂತೀವಿ ಸರ್, ಇದು ಯಾಕೆ ಡೆವಲಪ್ ಆಗಿಲ್ಲ ಏನು ಅಂತ ಕೇಳಿದಾಗ ಅದಕ್ಕೇನ ಮತ್ತೆ ತೋಟಗಾರಿಕೆ ಇಲಾಖೆ ಕೇಳ್ತೀವಿ ಸರ್. ರೈತರು ಇತ್ತೀಚಿನ ದಿನಮಾನಗಳಲ್ಲಿ ಸರ್ಕಾರಗಳು ಹೇಳ್ತಾ ಇದಾವೆ, ನಿಮ್ಮ ನಿಮ್ಮ ಭೂಮಿಯ ಮಣ್ಣನ್ನ ಪರೀಕ್ಷೆ ಮಾಡಿಕೊಳ್ಳಿ, ನಿಮ್ಮಲ್ಲಿ ಲಭ್ಯವಿರುವ ನೀರಿನ ಗುಣಮಟ್ಟವನ್ನ ಪರೀಕ್ಷೆ ಮಾಡಿಕೊಳ್ಳಿ ಅಂತೇಳಿ ಸರ್ಕಾರಗಳು ಹೆಚ್ಚು ಜಾಗೃತಿಯನ್ನು ಮೂಡಿಸ್ತಾ ಇದಾವೆ. ನೀವು ಒಬ್ಬ ಪ್ರಗತಿಪರ ರೈತ ಮಹಿಳೆಯರಾಗಿ ಮಣ್ಣಿನ ಪರೀಕ್ಷೆಗೆ ನೀರು ಪರೀಕ್ಷೆಗೆ ಮುಂದಾಗಿದ್ದೀರಾ? ಮಾಡಿದ್ದೀವಿ ಸರ್. ಯಾವಾಗ ಮಾಡಿಸಿದ್ರಿ ಅದು? ಅದು ತೋಟ ಮಾಡ್ಬೇಕಾದ್ರೆಲ್ಲ ಮಾಡಿಸ್ತೀವಿ ಸರ್. ಇದಕ್ಕೆ ಇದೇ ಬೆಳೆ ಸೆಟ್ ಆಗುತ್ತೆ ಅಂತೇಳಿ ಬಳ್ಳಾರಿಯಲ್ಲಿ ಕಳಿಸ್ಬಿಟ್ಟು ಲ್ಯಾಬ್ಗೆ ಮಾಡಿಸಿದ್ವಿ ಸರ್. ಈ ಮಣ್ಣು ಪರೀಕ್ಷೆ ವಿಧಾನಗಳನ್ನ, ಮಾದರಿ ಸಂಗ್ರಹಿಸುವ ವಿಧಾನಗಳನ್ನ ತಜ್ಞರು ಬಂದು ಮಾಡ್ತಾರೋ ಅಥವಾ ನೀವು ಸಂಗ್ರಹಿಸ್ತಿದ್ರಾ? ಒಂದೆರಡು ಸರ್ ಅವರು ಬಂದಿದ್ದಾರೆ ಸರ್, ನಾವು ಕರೆಸಿದೀವಿ. ತೀರಾ ನಮಗೆ ಅನಿವಾರ್ಯ ಅಂದ್ರೆ ನಾವು ತಗೊಂಡೋಗಿದ್ವಿ ಸರ್. ಅದು ಆ ತಿಳುವಳಿಕೆ ಇದೆ ನಿಮಗೆ ಮಣ್ಣಿನ ಮಾದರಿಗಳನ್ನ ಸಂಗ್ರಹಿಸೋದು? ಒಂದು ಅನುಭವ ಹೇಳ್ತೀರಾ ಏನೇನ್ ಮಾಡಿದ್ರಿ ಅಂತ? ಮಣ್ಣಿನ ಮಾದರಿಯನ್ನ ಹೇಗೆ ಸಂಗ್ರಹಿಸಬೇಕು, ಅದನ್ನ ಹೇಗೆ ನಾವು ವಿಭಾಗಗಳನ್ನು ಮಾಡ್ಕೋಬೇಕು, ಎಷ್ಟು ಪ್ರಮಾಣದಲ್ಲಿ ಒಬ್ಬ ರೈತರು ಆ ಮಣ್ಣನ್ನ ಪರೀಕ್ಷೆಗೆ ಕಳಿಸಬೇಕು, ಏನೆಲ್ಲ ಬೇಕು ಅಂತ, ಏನೆಲ್ಲ ನಿಮ್ಮ ಮಾಹಿತಿಯನ್ನು ಅದರಲ್ಲಿ ಕೊಡಬೇಕು ಅಂತ ಒಂದು ಅನುಭವ ಹೇಳಿ. ಯಾವಾಗ ಮಾಡಿಸಿದ್ರಿ? ಬಾಳೆ ಹಾಕ್ಬೇಕಾದ್ರೆ ಮಾಡಿಸಿದ್ದೆ ಸರ್. ಅದು ಮಣ್ಣನ್ನೆಲ್ಲ ಶೇಖರಣೆ ಮಾಡಿದ್ವಿ. ಮಣ್ಣನ್ನು ಹೇಗೆ ಶೇಖರಣೆ ಮಾಡಿದ್ರಿ? ಅದು ಅವರೇ ಮಾಡಿದ್ರು ಸರ್, ನನಗೆ ಅದ್ರದ್ದು ಗೊತ್ತಾಗ್ಲಿಲ್ಲ. ಅದನ್ನ ತೆಗೆದ್ಬಿಟ್ಟು ಲ್ಯಾಬ್ ತಗೊಂಡು ಹೋಗ್ತೀವಮ್ಮ ಅಂತ ಹೇಳಿದ್ರು. ಆಮೇಲೆ ಇದಕ್ಕೆ ಹಾಕ್ಬೋದಮ್ಮ ಸೂಟ್ ಆಗುತ್ತೆ ಅಂತ ಹೇಳಿದ್ರು ಸರ್. ನಿಮಗೆ ಮಣ್ಣಿನ ಪರೀಕ್ಷೆಯ ಕಾರ್ಡ್ ಕೊಟ್ಟಿದ್ರು ಸರ್? ಕೊಟ್ಟಿದ್ದಾರೆ. ಅದರಲ್ಲೆಲ್ಲ ಗೈಡ್ಲೈನ್ಸ್ ಇದೆ ನಿಮಗೆ, ಏನೇನ್ ಬೇಕು ಏನೇನಿಲ್ಲ. ಬಾಳೆ ಹಾಕೋಬಹುದು, ಇದು ಫಲವತ್ತಾಗಿದೆ, ರೆಡ್ ಜಮೀನಿಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರು ಸರ್. ಅವಾಗ ಕೇಳಿದ್ವಿ. ಆಮೇಲೆ ನೀರಿನ ಪರೀಕ್ಷೆಗೆ ಡ್ರಿಪ್ ಲೈನ್ ಮಾಡಿಸ್ಲಿಕ್ಕೆ ಅದನ್ನ ಮಾಡಿಸಿದ್ದೆ ಸರ್. ಇವತ್ತು ನೀವು ಕೃಷಿಯಲ್ಲಿ ಮುಂದುವರೆದ್ರೆ ಮಣ್ಣಿನ ಗುಣಮಟ್ಟ ಮತ್ತು ನೀರಿನ ಗುಣಮಟ್ಟದ ಮೇಲೆ ನೀವು ಒಳಸುರಿಗಳನ್ನು ಕೊಡೋದಕ್ಕೆ ನಿರ್ಧಾರ ಮಾಡ್ತಿರೋ? ಅನುಭವದ ಮೇಲೆ ಈಗ ಅಂದ್ರೆ ಒಬ್ಬ ರೈತರು ಎಷ್ಟು ವರ್ಷಕ್ಕೊಮ್ಮೆ ಮಣ್ಣನ್ನ ಪರೀಕ್ಷೆ ಮಾಡುವುದು ಸೂಕ್ತ? ಮಾಡಿಸ್ಬೇಕು ಸರ್, 5 ವರ್ಷ. ಅಂದ್ರೆ ಈಗ ಸಾಮಾನ್ಯವಾಗಿ ಮಣ್ಣು ಪರೀಕ್ಷೆ ಮಾಡಬೇಕು ಅನ್ನೋದಾದ್ರೆ ಮುಂದೆ ಯಾವ ಬೆಳೆಗಳನ್ನ ಬೆಳಿತೀವಿ ಅನ್ನೋ ಆಧಾರದಕ್ಕಾಗಿ ಮಾಡಬೇಕಾ? ಆ ಮಾಹಿತಿಯನ್ನ ಮೊದಲೇ ಕೊಡ್ತೀರಾ ನೀವಲ್ಲಿ ಕೇಳ್ಬೇಕು ಸರ್ ಮತ್ತೆ? ಸರಿ, ನಿಮಗೆ ಯಾವ ಅಂದ್ರೆ ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಈ ತರದ ತಜ್ಞರ ಸಂಪರ್ಕಗಳು ನಿರಂತರವಾಗಿ ಇದೆಯಾ? ಕರೆಸೋದಾಗ್ಲಿ ಅಥವಾ ನಿಮ್ಮ ಸಮಸ್ಯೆಗಳನ್ನ ಅಲ್ಲಿ ಹೋಗಿ ತಗೊಂಡು ಹೇಳೋದಾಗ್ಲಿ, ಈ ತರ ಮಾಡ್ತಾ ಇರ್ತೀರಾ? ಮಾಡ್ತೀನಿ ಸರ್. ಸೊಂಡೂರಲ್ಲಿ ತೋಟಗಾರಿಕೆ ಇಲಾಖೆ ಅಲ್ಲಿ ನಮ್ಮ ವಿಲೇಜ್ ಇದಕ್ಕೆ ಹಾಕಿರ್ತಾರಲ್ಲ ಫೀಲ್ಡ್ ಆಫೀಸರ್, ಅವ್ರ ಹತ್ರ ಮಾತಾಡ್ತೀನಿ ಸರ್. ಹಂಗೇನಾದ್ರೆ ಏನಾನು ಮೆಡಿಸಿನ್ ಎಲ್ಲ ಕೇಳ್ಬೇಕಂದ್ರೆ ಅವರು ಕಾಂಟ್ಯಾಕ್ಟ್ ಮಾಡಿಸ್ತಾರೆ ಸರ್, ಒಬ್ರಿಗೆ ಹೇಳ್ತಿರ್ತಾರೆ, ಅವ್ರು ಬಂದು ವಿಸಿಟ್ ಮಾಡಿ ಕೊಡಿಸ್ತಾರೆ ಸರ್. ಕೊನೆಯದಾಗಿ ನಿಮ್ಮ ಅನುಭವದ ಪ್ರಕಾರ ಈಗ ಹೊಸ ತಲೆಮಾರಿನ ಮಹಿಳೆಯರಿರ್ಬೋದು, ಯುವಕರಿರ್ಬೋದು, ರೈತರಾಗಿರ್ಬೋದು, ನಿಮ್ಮ ಅನುಭವದ ಪ್ರಕಾರ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ? ಕೃಷಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತೀವಿ ಸರ್. ಲಾಭ ಇದೆ, ಮಾಡ್ರಿ. ಹೊರಗೋಗಿ ನಾವು ಎಲ್ಲೋ ಕಂಪ್ನಿಗೆ ಕೆಲಸ ತಗೊಂಡು ಮಾಡೋಕ್ಕಿಂತ ಇಲ್ಲಿ ಮಾಡ್ರಿ. ಅದು ಅಲ್ಲಿ ಉತ್ಪನ್ನ ಇಲ್ಲೇ ತೆಗಿಬಹುದು ಸರ್, ಮನ್ಸು ಮಾಡಿದ್ರೆ ಅವ್ರು. ನಮ್ಮ ಮಕ್ಕಳಾಗ್ಲಿ ಮಗ ಮಾಡ್ಬೇಕಂದ್ರೆ ಅವ್ನ್ ಮಾಡ್ಬೋದು ಸರ್. ಈಗ ಒಂದ್ ಕಡೆಗೆ ಮಕ್ಕಳು ಇಂಜಿನಿಯರಿಂಗು, ನಿಮ್ಮ ಮಗ ಈಗಲೇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಅಂತ ಹೇಳಿದ್ರಿ, ಅವರನ್ನ ತೊಡಗಿಸಿಕೊಳ್ಳುವ ಕ್ರಮಗಳನ್ನ ಮುಂದುವರಿಸಿದ್ರೆ ಅದಕ್ಕೆ ಅವರೆಲ್ಲ ಆಸಕ್ತಿ ಮೂಡ್ತಾ ಇದೆ? ಒಳ್ಳೇದು ಮಂಗಳಮ್ಮ ಅವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿ ನಿಮ್ಮ ಅನುಭವಗಳನ್ನೆಲ್ಲ ಹಂಚಿಕೊಂಡಿದ್ರಿ, ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿ ಕುರಿತು ಸಂಡೂರು ತಾಲೂಕು ಸೋವಿನಹಳ್ಳಿ ಗ್ರಾಮದ ಶ್ರೀಮತಿ ಮಂಗಳಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಎಂ ಸೋಮೇಶ್ ಉಪ್ಪಾರ್. ಇನ್ನು ಮುಂದೆ ಕೇಳಿ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿಗಳಾದ ಡಾಕ್ಟರ್ ಶಿಲ್ಪಾ ಹೆಚ್ ಅವರಿಂದ ಸಿರಿಧಾನ್ಯ ಕುರಿತು ಮಾಹಿತಿ. ಕೇಳುಗರಿಗೆಲ್ಲ ನಮಸ್ಕಾರ, ನಾನು ಡಾಕ್ಟರ್ ಶಿಲ್ಪಾ ಹೆಚ್, ಗೃಹ ವಿಜ್ಞಾನಿ, ICAR ಕೃಷಿ ವಿಜ್ಞಾನ ಕೇಂದ್ರ, ಹಗರಿ, ಬಳ್ಳಾರಿ ಜಿಲ್ಲೆ. ಇವತ್ತಿನ ವಿಷಯ ಸಿರಿಧಾನ್ಯ ಭೋಜನ, ಆರೋಗ್ಯವಂತ ಜೀವನ. ಸಂಯುಕ್ತ ರಾಷ್ಟ್ರ ಒಕ್ಕೂಟವು 2023ನೇ ವರ್ಷವನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಘೋಷಿಸಿದೆ. ಈ ಘೋಷಣೆಯ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ಸಿರಿಧಾನ್ಯಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸೋದೇ ಆಗಿದೆ ಅಂತ ಅನ್ಬೋದು. ಅಲ್ದೇನೆ ಆಹಾರ ಮತ್ತು ಪೋಷಣಾ ಭದ್ರತೆಯಲ್ಲಿ ಸಿರಿಧಾನ್ಯಗಳ ಪಾತ್ರವನ್ನ ಪ್ರಚುರಪಡಿಸೋದು, ಗುಣಮಟ್ಟದ ಸಿರಿಧಾನ್ಯಗಳ ಉತ್ಪಾದನೆ ಮತ್ತು ಬಳಕೆಗೆ ರೈತರಿಗೆ ಉತ್ತೇಜನ ನೀಡೋದು ಮತ್ತು ಸಿರಿಧಾನ್ಯ ಸಂಶೋಧನೆ ಮತ್ತು ವಿಸ್ತರಣೆ ಕಾರ್ಯಗಳಿಗೆ ಒತ್ತು ನೀಡೋದು ಇವು ಪ್ರಮುಖ ಉದ್ದೇಶಗಳು ಅಂತ ಹೇಳಬಹುದು. ಇನ್ನು ಸಿರಿಧಾನ್ಯಗಳು ಒಣ ಭೂಮಿಯ ಮಹತ್ವದ ಬೆಳೆಗಳಾಗಿವೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಕಡಿಮೆ ಮಳೆ ಬರುವಂತ ಪ್ರದೇಶದಲ್ಲಿ ಹೆಚ್ಚಿನ ಇಳುವರಿ ನೀಡೋದ್ರ ಜೊತೆಗೆ ಉತ್ಕೃಷ್ಟ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳ ಅವಶ್ಯಕತೆ ಇವುಗಳನ್ನ ಬೆಳಿಲಿಕ್ಕೆ ಇರೋದಿಲ್ಲ. ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಸಹ ಈ ಬೆಳೆಗಳು ಕಾಯ್ದುಕೊಳ್ಳುತ್ತೆ. ಗಾತ್ರದಲ್ಲಿ ಚಿಕ್ಕದಾದ ಕಿರುಧಾನ್ಯಗಳು ಅವುಗಳಲ್ಲಿರುವ ಪೋಷಕಾಂಶಗಳಿಂದ ಸಿರಿಧಾನ್ಯಗಳು ಅಂತ ಅನ್ಸ್ಕೊಳ್ತಾ ಇವೆ. ಈ ಸಿರಿಧಾನ್ಯಗಳಲ್ಲಿ ಯಾವ್ಯಾವ್ದು ಬರುತ್ತೆ ಅಂತ ನಾವು ನೋಡ್ತಾ ಹೋದ್ರೆ ರಾಗಿ, ಜೋಳ, ಸಜ್ಜೆ, ನವಣೆ, ಊದಲು, ಬರಗು, ಹಾರಕ ಇವೆಲ್ಲವೂ ಸಿರಿಧಾನ್ಯ ಗುಂಪಿಗೆ ಸೇರುತ್ತೆ. ಪೋಷಕಾಂಶಗಳ ಆಧಾರ ಆಗಿರ್ತಕ್ಕಂಥ ಸಿರಿಧಾನ್ಯಗಳು ಗ್ಲುಟನ್ ಮುಕ್ತ ಆಗಿವೆ, ಜೊತೆಗೆ ಕಡಿಮೆ ಗ್ಲೈಸಿಮಿಕ್ ಸೂಚ್ಯಾಂಕವನ್ನು ಹೊಂದಿವೆ ಮತ್ತು ಅಧಿಕವಾದಂತಹ ನಾರು, ಗುಣಮಟ್ಟದ ಪ್ರೋಟೀನು, ಬಿ ಜೀವಸತ್ವಗಳು, ಅಲ್ಲದೇನೆ ಈ ಮಿನರಲ್ಸ್ ಅಂತ ಏನ್ ಹೇಳ್ತೀವಿ ಖನಿಜಾಂಶಗಳನ್ನು ಸಹ ಇವು ಒಳಗೊಂಡಿರೋದ್ರಿಂದ ಇವುಗಳನ್ನ ಕ್ರಿಯಾತ್ಮಕ ಆಹಾರಗಳು, ಫಂಕ್ಷನಲ್ ಫುಡ್ಸ್ ಅಂತಾನು ಕರಿಬಹುದು. ಸಿರಿಧಾನ್ಯಗಳನ್ನ ಪ್ರಪಂಚದಾದ್ಯಂತ ಸುಮಾರು ಒಟ್ಟು ಜನಸಂಖ್ಯೆಯಲ್ಲಿ 1/3 ಜನರು ತಮ್ಮ ಪ್ರಮುಖ ಆಹಾರ ಅಂತ ಹೇಳಿ ಬಳಸ್ತಾ ಇದ್ದಾರೆ. ಹಿಂದಿನಿಂದಲೂ ಈ ತೃಣಧಾನ್ಯಗಳು ಗ್ರಾಮೀಣ ಭಾಗದ ಆಹಾರ ಪದ್ಧತಿಯ ಒಂದು ಅವಿಭಾಜ್ಯ ಅಂಗ ಅಂತಂದು ಹೇಳಿದ್ರೆ ತಪ್ಪಿಲ್ಲ. ಪ್ರಪಂಚದಲ್ಲಿ ಉತ್ಪಾದಿಸತಕ್ಕಂತಹ ಒಟ್ಟು ಕಿರಿಧಾನ್ಯಗಳ 42% ಭಾಗವನ್ನ ಭಾರತವೇ ಉಪಯೋಗಿಸ್ತಿದೆ ಅಂತಂದು ಹೇಳ್ಬಹುದು. ಇನ್ನ ಈ ತೃಣಧಾನ್ಯಗಳನ್ನ ಬಡವರ ಆಹಾರ ಅಂತ ಹೇಳಿ ಮೊದಲು ಪರಿಗಣಿಸ್ತಾ ಇದ್ರು. ಹೆಚ್ಚು ಕಷ್ಟಪಟ್ಟು ಹೊಲದಲ್ಲಿ ಶ್ರಮದಾಯಕ ಕೆಲಸ ಮಾಡೋರು ಅವ್ರ ಊಟದಲ್ಲಿ ತೃಣಧಾನ್ಯಗಳನ್ನ ಪ್ರಮುಖವಾಗಿ ಉಪಯೋಗಿಸ್ತಿದ್ರು. ಹಳ್ಳಿಗಳಲ್ಲಿ ಅಕ್ಕಿಗಿಂತ ನವಣೆ, ಸಾವಿ, ರಾಗಿ, ಸಜ್ಜೆ ಇವುಗಳನ್ನೇ ಪ್ರಮುಖವಾಗಿ ಸೇವನೆ ಮಾಡ್ತಿದ್ದು ಕಂಡು ಬರ್ತಾ ಇತ್ತು. ಈ ಕಿರುಧಾನ್ಯಗಳು ಅಕ್ಕಿ, ಜೋಳ ಮತ್ತು ಗೋಧಿ ಈ ರೀತಿಯ ಒಂದು ಏಕದಳ ಧಾನ್ಯಗಳಿಗೆ ಹೋಲಿಸಿದ್ರೆ ಆರೋಗ್ಯದ ದೃಷ್ಟಿಯಿಂದ ಶ್ರೇಷ್ಠ ಅಂತಾನೆ ಹೇಳಬಹುದು. ಯಾಕೆ ಅಂತಂದ್ರೆ ಹೆಚ್ಚಿನ ಪ್ರಮಾಣದ ನಾರಿನಂಶ ಹೊಂದಿದೆ, ಗಟ್ಟಿ ಕಾಳು ಅಂತ ಹೇಳಬಹುದು. ಇವುಗಳನ್ನು ತಿಂದ್ರೆ ನಮಗೆ ಬೇಗ ಹಸಿವು ಆಗೋದಿಲ್ಲ. ಕೆಲವು ಕಿರುಧಾನ್ಯಗಳು ಬಹಳ ಮಟ್ಟಿಗೆ ಗಣನೀಯ ಪ್ರಮಾಣದ ಖನಿಜ ಲವಣಗಳು ಮತ್ತು ಜೀವಸತ್ವಗಳನ್ನು ಹೊಂದಿರೋದ್ರಿಂದ, ಜೊತೆಗೆ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿರೋದ್ರಿಂದ ಇವುಗಳಿಗೆ ಸಿರಿಧಾನ್ಯ ಅಂತ ಕರೆಯೋದೇ ಸೂಕ್ತ ಅಂತ ಹೇಳ್ಬಹುದು. ನೋಡ್ಲಿಕ್ಕೆ ಅಳತೆಯೊಳಗೆ ಸಣ್ಣದು, ಕಿರಿದು ಅಂತ ಹೇಳ್ಬಹುದು, ಆದ್ರೆ ಆರೋಗ್ಯ ದೃಷ್ಟಿಯೊಳಗೆ ಹಿರಿದು ಅಂತಾನೆ ಹೇಳ್ಬಹುದು. ಇನ್ನ ಈ ಏನು ಕಳೆದೊಂದು ದಶಕದಿಂದ ಇತ್ತೀಚೆಗೆ ಸಿರಿಧಾನ್ಯಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಏನು ಕಾರಣ ಅಂತ ನಾವು ನೋಡಿದಾಗ ಒಂದು ಜೀವನ ಶೈಲಿಯಲ್ಲಿ ಬದಲಾವಣೆ ಆಗಿದೆ ಜನರಲ್ಲಿ. ಹಾಗಾಗಿ ಏನು ಸಾಂಕ್ರಾಮಿಕವಲ್ಲದ ಏನು ರೋಗಗಳು ಅಂತ ಹೇಳ್ತೀವಿ, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದ್ರೆ ಸಕ್ಕರೆ ಕಾಯಿಲೆ ಇರ್ಬೋದು, ಹೃದಯಕ್ಕೆ ಸಂಬಂಧಿಸಿದಂತ ರೋಗ ಇರ್ಬೋದು, BP ಇರ್ಬೋದು, ಇವೆಲ್ಲವುಗಳಿಗೆ ಜನ ತುತ್ತಾಗ್ತಾ ಇದ್ದಾರೆ. ಈ ರೋಗಗಳನ್ನ ನಿಯಂತ್ರಣ ಮಾಡಬೇಕು ಅಂತಂದ್ರೆ ಸಿರಿಧಾನ್ಯಗಳೇ ರಾಮ ಬಾಣ ಆಗ್ಬಲ್ಲವು ಅಂತಂದು ಹೇಳಬಹುದು. ಹಾಗಿದ್ರೆ ಈ ಸಿರಿಧಾನ್ಯಗಳಲ್ಲಿ ವಿಶೇಷ ಗುಣಗಳು ಏನಿದೆ ಅಂತ ನಾವು ನೋಡ್ತಾ ಹೋದಾಗ, ಮೊದಲೇದು ನಾರಿನಂಶ ಹೆಚ್ಚಿದೆ, ಲವಣಾಂಶ ಹೆಚ್ಚಿದೆ, ಅಕ್ಕಿ ಮತ್ತು ಗೋಧಿಗಿಂತ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇದೆ. ಅಂದ್ರೆ ನಾವೀಗ ನವಣೆಯನ್ನ ತಗೊಂಡ್ರೆ ಅಕ್ಕಿ ಗೋಧಿಗೆ ಹೋಲಿಸಿದಾಗ ಅಕ್ಕಿಯ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನೋದು ರಕ್ತದಲ್ಲಿ ನಾವು ಆಹಾರ ಸೇವನೆ ಮಾಡಿದಾಗ ಏನು ಅದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ಹೆಚ್ಚಿಗೆ ಮಾಡ್ತದಲ್ಲ, ಆ ಅಂಶಕ್ಕೆ ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಅದು ಅಕ್ಕಿಯಲ್ಲಿ 90 ಇದೆ, ಗೋಧಿಯಲ್ಲಿ 88 ಇದೆ, ಆದ್ರೆ ನವಣೆಯಲ್ಲಿ 58 ಇದೆ. ಅದರ ಅರ್ಥ ನಾವು ಮಧುಮೇಹಿಗಳು ಮತ್ತು ರಕ್ತದೊತ್ತಡ ಇರೋರು, ಹೃದಯಾಘಾತ, ಬೊಜ್ಜು ಇರೋರಿಗೆ ಇದು ಒಂದು ಅತ್ಯುತ್ತಮ ಆಹಾರ ಅಂತಂದು ಹೇಳ್ಬಹುದು. ಇನ್ನು ಇವು ಅಕ್ಕಿ ಮತ್ತು ಗೋಧಿಗಿಂತ ಕಡಿಮೆ ಪಿಷ್ಟ ಅಂದ್ರೆ ಕಾರ್ಬೋಹೈಡ್ರೇಟ್ ಅನ್ನ ಹೊಂದಿರೋದ್ರಿಂದ ಬೊಜ್ಜನ್ನ ಕಡಿಮೆಗೊಳಿಸ್ಲಿಕ್ಕೂ ಸಹ ಸಹಕಾರಿ ಅಂತ ಹೇಳ್ಬಹುದು. ವೇಟ್ ವಾಚರ್ಸ್ ಏನಿರ್ತಾರ ಅವರು ಇವು ಸಿರಿಧಾನ್ಯ ಸೇವನೆ ಮಾಡಬಹುದು. ಮತ್ತೆ ಏನು ನಾರಿನಂಶ ಏನಿದೆ, ಇವು ಒಂದು ಕಠಿಣ ಕ್ಲಿಷ್ಟ ಪಿಷ್ಟ ಇರೋದ್ರಿಂದ ರಕ್ತದಲ್ಲಿರ್ತಕ್ಕಂಥ ಕೊಬ್ಬಿನಾಂಶ, ಟ್ರೈಗ್ಲಿಸರೈಡ್, ಸಕ್ಕರೆ ಪ್ರಮಾಣ ನಿಯಂತ್ರಣ ಇಡ್ಲಿಕ್ಕೆ ಸಹಾಯ ಮಾಡ್ತದೆ. ಮತ್ತೆ ಗ್ಲುಟನ್ ಅನ್ನೋದು ಗೋಧಿಯಲ್ಲಿರ್ತಕ್ಕಂಥ ಒಂದು ಅಂಶ, ಪ್ರೋಟೀನ್. ಇದು ಸೀಲಿಯಾಕ್ ರೋಗ ಇರ್ತಕ್ಕಂಥವ್ರು ಈ ಗ್ಲುಟನ್ ಇರ್ತಕ್ಕಂಥ ಧಾನ್ಯಗಳನ್ನ ಬಳಸೋ ಹಾಗಿಲ್ಲ, ಅವರಿಗೆ ಇದು ಅತ್ಯುತ್ತಮ ಪರ್ಯಾಯ ಆಹಾರ ಅಂತ ಹೇಳ್ಬಹುದು. ಮತ್ತೆ ಪೋಷಕಾಂಶ ಆರೋಗ್ಯದ ದೃಷ್ಟಿಯಿಂದ ಗೋಧಿ, ಅಕ್ಕಿ, ಜೋಳಕ್ಕಿಂತಲೂ ಈ ಸಿರಿಧಾನ್ಯಗಳು ಹೆಚ್ಚು ಆರೋಗ್ಯಕಾರಿ. ಯಾಕಂದ್ರೆ ಪ್ರೋಟೀನ್ ಅಂಶ ಜಾಸ್ತಿ ಇದೆ, ಸುಣ್ಣ ಅಂದ್ರೆ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇದೆ, ಕೊಬ್ಬು ಮತ್ತು ರಂಜಕ ಫಾಸ್ಫರಸ್ ಇವು ಸಹ ಹೆಚ್ಚಿನ ಪ್ರಮಾಣದಲ್ಲಿದೆ. ಮತ್ತು ಏನು ಕಬ್ಬಿಣಾಂಶ, ನಮ್ಮ ದೇಶದಲ್ಲಿ ರಕ್ತಹೀನತೆ ಸಮಸ್ಯೆ ಬಹಳ ಇದೆ. ನಾವು ಹಾಗ ನೋಡಿದಾಗ ನಮ್ಗೆ ಈ ಸಿರಿಧಾನ್ಯಗಳಲ್ಲಿ ಕಬ್ಬಿಣಾಂಶ ಹೆಚ್ಚಿನ ಪ್ರಮಾಣದಲ್ಲಿದೆ. ಜಿಂಕ್ ಸಹ ನಮಗೆ ಏನು ಇಮ್ಯುನಿಟಿಯನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಬೇಕಾದಂತ ಒಂದು ಪೋಷಕಾಂಶ, ಅದು ಸಹ ಉತ್ತಮ ಪ್ರಮಾಣದಲ್ಲಿ ನಮ್ಗೆ ಈ ಮಿಲೆಟ್ಸ್ ಅಲ್ಲಿ ಸಿಗುತ್ತೆ. ಮತ್ತೆ ಇತರೆ ಧಾನ್ಯಗಳಿಗಿಂತ 4-5 ಪಟ್ಟು ಹೆಚ್ಚಿನ ಪ್ರಮಾಣದ ಸಸಾರಜನಕ ಇರಬಹುದು, ಜೀವಸತ್ವ ಇರಬಹುದು, ನಾರಿನಂಶ ಇರಬಹುದು, ಖನಿಜಗಳು 5 ಪಟ್ಟು ಹೆಚ್ಚಿದೆ. ಮತ್ತೆ ಸಿರಿಧಾನ್ಯಗಳು ಆಂಟಿ ಆಕ್ಸಿಡೆಂಟ್ಗಳನ್ನ ಹೊಂದಿದೆ, ಅಂದ್ರೆ ಫಿನಾಲಿಕ್ ಕಾಂಪೌಂಡ್ಸ್. ಇವು ಏನಕ್ಕೆ ಸಹಾಯ ಮಾಡುತ್ತೆ ಅಂತಂದ್ರೆ ಕೆಲವೊಂದು ಕ್ಯಾನ್ಸರ್ಗಳನ್ನ ತಡೆಗಟ್ಟುವಂತ ಗುಣ ಹೊಂದಿರ್ತವೆ. ಮತ್ತೆ ಇವುಗಳಲ್ಲಿ ಅವಶ್ಯಕ ಅಮೈನೋ ಆಮ್ಲಗಳು ಹೆಚ್ಚಿನ ಪ್ರಮಾಣದಲ್ಲಿದೆ, ಅದರಲ್ಲೂ ಲೈಸಿನ್ ಪ್ರಮಾಣ ಇದರಲ್ಲಿ ಕಡಿಮೆ ಇರುತ್ತೆ. ಲೈಸಿನ್ ದ್ವಿದಳ ಧಾನ್ಯಗಳಲ್ಲಿ ಹೆಚ್ಚಾಗಿರುತ್ತೆ, ಹಾಗಾಗಿ ಸಿರಿಧಾನ್ಯ ಮತ್ತು ದ್ವಿದಳ ಧಾನ್ಯ ಎರಡನ್ನು ಮಿಶ್ರಣ ಮಾಡಿ ತಯಾರಿಸಿದಂತ ಆಹಾರಗಳು ಎಲ್ಲಾ ಅಮೈನೋ ಆಮ್ಲಗಳನ್ನು ಒದಗಿಸ್ತದೆ. ಹಾಗಾಗಿ ನಾವು ಸಿರಿಧಾನ್ಯಗಳ ಸೇವನೆ ಜೊತೆಗೆ ಏನು ಈ ಬೇಳೆಕಾಳುಗಳ ಸೇವನೆಯನ್ನ ಮಾಡಬೇಕಾಗತ್ತೆ. ಮತ್ತೆ ಸಜ್ಜೆ, ಸಾವಿ, ನವಣೆ ಇವುಗಳಲ್ಲಿ ಕಬ್ಬಿಣಾಂಶ ಇರೋದ್ರಿಂದ ರಕ್ತಹೀನತೆ ತಡಿಲಿಕ್ಕೆ ಸಾಧ್ಯವಾಗುತ್ತೆ. ರಾಗಿ, ಸಜ್ಜೆ, ರಾಗಿಯಲ್ಲಿ ಎಸ್ಪೆಷಲಿ ಈ ಕ್ಯಾಲ್ಸಿಯಂ ಅಂಶ ಹೆಚ್ಚಿಗೆ ಇರೋದ್ರಿಂದ ಮಕ್ಕಳಿಗೆ ಏನು ಎಲುಬುಗಳ ಬೆಳವಣಿಗೆ ಆಗ್ತಾ ಇರತ್ತೆ ಅಂತ ಮಕ್ಕಳಿಗೆ, ಮತ್ತು ಗರ್ಭಿಣಿ ಮಹಿಳೆಯರು ಹಾಲುಣಿಸುವ ತಾಯಂದಿರಿಗೆ ಕ್ಯಾಲ್ಸಿಯಂನ ಅವಶ್ಯಕತೆ ಹೆಚ್ಚಿಗೆ ಇರುತ್ತೆ, ಅವರಿಗೆ ನಾವು ಈ ರಾಗಿ ಮತ್ತು ಸಜ್ಜೆಯನ್ನ ಕೊಡಬಹುದು. ಇನ್ನು ಕಿರುಧಾನ್ಯಗಳಲ್ಲಿರ್ತಕ್ಕಂತ ರಾಸಾಯನಿಕ ಮತ್ತು ಪೋಷಕಾಂಶದ ಸಂಯೋಜನೆಯನ್ನ ನಾವು ನೋಡ್ತಾ ಹೋದ್ರೆ ಆವಾಗ್ಲೇ ಹೇಳಿದಾಗೆ ಇದ್ರಲ್ಲಿ ನಾರಿನಂಶ ಜಾಸ್ತಿ ಇದೆ, ಖನಿಜಾಂಶ ಜಾಸ್ತಿ ಇದೆ, ಪಿಷ್ಟ ಜಾಸ್ತಿ ಇದೆ, ಸಸಾರಜನಕ ಕೊಬ್ಬಿನಾಂಶ ಎಲ್ಲವೂ ಹೆಚ್ಚಿಗೆ ಇದೆ. ಇದರಲ್ಲಿ ಆ ಸಸಾರಜನಕಗಳಲ್ಲಿ ಅಲ್ಬ್ಯೂಮಿನ್ನು, ಗ್ಲಾಬ್ಯುಲಿನ್ನು, ಪ್ರೊಲಮಿನ್ನು, ಗ್ಲುಟಲಿನ್ನು ಇವು ಸಾಕಷ್ಟು ಪ್ರಮಾಣದಲ್ಲಿದೆ. ಈ ಎಲ್ಲಾ ಧಾನ್ಯಗಳ ಏನೇನ್ ಸಿರಿಧಾನ್ಯಗಳು ಏನ್ ಹೇಳ್ತೀವಿ ಅವುಗಳ ಹೊರಪದರ ಏನಿರ್ತದೆ ಅದು ಗಡಸಾಗಿರುತ್ತೆ. ಹಾಗಾಗಿ ಕೆಲವು ಅಂಶಗಳು ಅಂದ್ರೆ ಫಿನಾಲಿಕ್ ಕಾಂಪೌಂಡ್ಸ್ ಅಂತ ಏನ್ ಹೇಳ್ತೀವಿ ಅವು ಪೋಷಕಾಂಶ ಹೀರಿಕೊಳ್ಳಿಕ್ಕೆ ಅಡಚಣೆ ಉಂಟು ಮಾಡೋದ್ರಿಂದ ಸಂಸ್ಕರಣೆ ಮಾಡೋದು ಅಗತ್ಯ ಇರುತ್ತೆ. ಸಂಸ್ಕರಣೆ ಅಂತಂದ್ರೆ ನಾವು ಇಲ್ಲಿ ಮೊಳಕೆ ಬರ್ಸೋದಿರ್ಬೋದು, ಕುದಿಸೋದಿರ್ಬೋದು, ಅಥವಾ ಹುಳಿ ಬರ್ಸೋದು, ಫರ್ಮೆಂಟೇಷನ್ ಏನ್ ಹೇಳ್ತೀವಲ್ಲ ಅಂದ್ರೆ ಈ ದೋಸೆ ಮಾಡ್ಬೇಕಾದ್ರೆ, ಇಡ್ಲಿ ಮಾಡ್ಬೇಕಾದ್ರೆ ನಾವು ಫರ್ಮೆಂಟ್ ಮಾಡ್ತೀವಿ ಹಿಟ್ಟನ್ನ, ಆ ರೀತಿ ಮಾಡೋದ್ರು. ಈ ರೀತಿ ಮಾಡೋದ್ರಿಂದ ನಾವು ಫಿನಾಲಿಕ್ ಕಾಂಪೌಂಡ್ಸ್ ಅನ್ನ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದಾಗಿದೆ. ಹಾಗಾಗಿ ಪೋಷಕಾಂಶಗಳ ಸದ್ಬಳಕೆ ಆಗತ್ತೆ. ಸಾಮಾನ್ಯವಾಗಿ ಒಂದು ಹೊತ್ತಿನ ಆಹಾರದಲ್ಲಿ ರೊಟ್ಟಿ, ಚಪಾತಿ, ಪೂರಿ ಅಥವಾ ಏನು ಅನ್ನಗಳ ರೂಪದಲ್ಲಿ ಕನಿಷ್ಠ 100-125 ಗ್ರಾಂನಷ್ಟು ನಾವು ಏಕದಳ ಧಾನ್ಯಗಳನ್ನ ಸೇವನೆ ಮಾಡ್ತಾ ಇದ್ದೀವಿ. ಆದ್ರೆ ಕೇವಲ 40-50 ಗ್ರಾಂನಷ್ಟು ಮಾತ್ರ ಕಿರುಧಾನ್ಯ ಪದಾರ್ಥ ಅಂದ್ರೆ ರಾಗಿನ ಹೊರತುಪಡಿಸಿ ಒಂದು ಹೊತ್ತಿನ ಊಟಕ್ಕೆ ಸಾಕಾಗತ್ತೆ. ಅಲ್ಲಿ ನಾವು ಕ್ಯಾಲೋರೀಸ್ಗಳನ್ನ ಕಡಿಮೆ ಮಾಡಿದಾಗತ್ತೆ, ಆದ್ರೆ ಉಳಿದ ಎಲ್ಲ ಪೋಷಕಾಂಶಗಳು ನಮಗೆ ಸಮ ಪ್ರಮಾಣದಲ್ಲಿ ಸಿಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಮತ್ತು ಬೇಯಿಸಿದ ನಂತರ ಪ್ರತಿಯೊಂದು ಸಿರಿಧಾನ್ಯವು ನೀರು ಹೀರ್ಕೊಂಡು ಗಾತ್ರದಲ್ಲಿ ಹಿಗ್ಗುತ್ತೆ. ಅಲ್ದೇನೆ ಅಲ್ಪ ಪ್ರಮಾಣದ ಸೇವನೆಯಿಂದಲೇ ನಮಗೆ ಹಸಿವು ತಣಿದು ದೇಹದಲ್ಲಿ ನಿಧಾನವಾಗಿ ಪಚನ ಆಗಿ ಪದೇ ಪದೇ ಏನು ಬಾಯಾಡಿಸುವಂತ ಚಪಲ ಇರುತ್ತೆ ಅದು ಸಹ ಕಡಿಮೆ ಆಗುತ್ತೆ. ಈ ರೀತಿ ಅತಿಯಾದಂತ ಆಹಾರದ ಸೇವನೆಯನ್ನ ತಡೆಗಟ್ಟಿ ಬೊಜ್ಜು ಇತರೆ ತೊಂದರೆಗಳನ್ನ ನಾವು ಬೊಜ್ಜಿನಿಂದಲೇ ನಮಗೆ ಬೇರೆ ತೊಂದರೆಗಳು ಬರ್ಲಿಕ್ಕೆ ಸಾಧ್ಯತೆ ಇರುತ್ತೆ, ಅವುಗಳಲ್ಲೂ ನಾವು ಸಿರಿಧಾನ್ಯ ಸೇವನೆಯನ್ನು ತಪ್ಪಿಸಬಹುದು. ಹಾಗಾಗಿನೇ ಇವುಗಳನ್ನು ನಾವು ಹಿರಿದಾದ ಕಿರುಧಾನ್ಯಗಳು ಅಂತಂದನ್ನು ಹೇಳಬಹುದು. ಈ ಎಲ್ಲಾ ಅಂಶಗಳನ್ನ ನಾವು ಗಮನಿಸಿದಾಗ ಅಕ್ಕಿ ತಿಂದವ ಹಕ್ಕಿ ಹಾಗೆ, ಜೋಳ ತಿಂದವ ತೋಳದ ಹಾಗೆ, ಮತ್ತೆ ನವಣೆ ತಿಂದವ ತವಣೆ ಹಾಗೆ, ರಾಗಿ ತಿಂದವ ನಿರೋಗಿ, ಈ ಎಲ್ಲ ನಾಣ್ಣುಣಿಗಳು ಏನು ಸತ್ಯ ಅಂತಂದು ಹೇಳಿ ನಾವು ಅರ್ಥ ಮಾಡ್ಕೋಬಹುದು. ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ನಿರ್ವಹಣೆ ಮತ್ತು ಮೌಲ್ಯವರ್ಧನೆ ಕುರಿತಾದಂತ ಹಲವಾರು ಕಾರ್ಯಕ್ರಮಗಳು ಜರುಗ್ತಾ ಇರುತ್ತೆ. ಆದ ಕಾರಣ ರೈತರು ಅಥವಾ ಉದ್ದಿಮೆದಾರರು ಅಥವಾ ಸ್ತ್ರೀಶಕ್ತಿ ಸಂಘದ ಮಹಿಳೆಯರಿರಬಹುದು ಇದರ ಸದುಪಯೋಗ ಪಡೆದುಕೊಳ್ಳೋದ್ರೊಂದಿಗೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನ ಅರ್ಥಪೂರ್ಣವಾಗಿ ಆಚರಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇದುವರೆಗೆ ಮಹಿಳಾ ಕಿಸಾನ್ ದಿವಸ್ ವಿಶೇಷ ಕಾರ್ಯಕ್ರಮದಲ್ಲಿ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿಗಳಾದ ಡಾಕ್ಟರ್ ಶಿಲ್ಪಾ ಹೆಚ್ ಅವರಿಂದ ಸಿರಿಧಾನ್ಯ ಕುರಿತು ಮಾಹಿತಿ ಕೇಳಿದಿರಿ. ಸಂಕಲನ ಸವಿತಾ ಹಿರೇಮಠ್. ರೈತ ಬಾಂಧವರೇ, ಈಗೊಂದು ಕೃಷಿ ಗೀತೆಯನ್ನ ಕೇಳಿ ಬರೋಣ. ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ನು ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು, ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗೆ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ

ಮದಿ ಪೊರೆವಳು ಮನೆಯೊಡತಿ ಮನೆಯೊಡತಿ ಪ್ರೇಮದಿ ಪೊರೆವಳು ಮನೆಯೊಡತಿ ಮನೆಯೊಡತಿ ಮನೆಯೊಡತಿ ಸೌಭಾಗ್ಯವತಿ ಮನೆಯೊಡತಿ ಸೌಭಾಗ್ಯವತಿ. ಇದುವರೆಗೆ ಒಂದು ಕೃಷಿ ಗೀತೆಯನ್ನು ಕೇಳಿದ್ರಲ್ಲ,